ಶಿವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 672 ಕಿಲೋಹರ್ಟ್ಸ್ ಮತ್ತು FM 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:30. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಇದು ಆಕಾಶವಾಣಿಯ ಭದ್ರಾವತಿ ಕೇಂದ್ರ. ಯುವವಾಣಿ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಯುವವಾಣಿಯಲ್ಲಿ ನಾವು ಸ್ವ ಉದ್ಯೋಗದಲ್ಲಿ ತೊಡಗಿರುವಂತಹ, ಕೃಷಿಯಲ್ಲಿ ತೊಡಗಿಕೊಂಡಿರುವಂತಹ ಕಾರ್ತಿಕ್ ಜಿ ಕೆದ್ಲಾಯ ಇವರೊಂದಿಗೆ ಮಾತನಾಡೋಣ. ಮಾತನಾಡ್ತಾ ಇವರ ಒಂದು ಅನುಭವಗಳನ್ನ ನಮ್ಮದಾಗಿಸಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ತಿಕ್ ಅವರೇ. ಥ್ಯಾಂಕ್ ಯು ಸರ್. ನೀವು ನಿಮ್ಮ ಒಂದು ಕಿರು ಪರಿಚಯದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸಿಬಿಡಿ. ಸರ್, ನಾನು ಹುಟ್ಟಿದ್ದು ಭೀಮನ್ಕಟ್ಟೆ ಅಂತ, ತೀರ್ಥಹಳ್ಳಿ ತಾಲೂಕು. ಎಜುಕೇಷನ್ ಮಾಡಿದ್ದೆಲ್ಲ ಭದ್ರಾವತಿಯಲ್ಲೇನೆ. ಪೂರ್ಣಪ್ರಜ್ಞ ಮತ್ತು ಜವಾಹರಲಾಲ್ ನೆಹರು ಶಾಲೆಯಲ್ಲಿ ನಾನು ಓದಿದ್ದು. ಬೆಂಗಳೂರಿನ ಬಸವೇಶ್ವರ ಕಾಲೇಜ್ ರಾಜಾಜಿನಗರದಲ್ಲಿ ನಾನು ನನ್ನ ಗ್ರಾಜ್ಯುಯೇಷನ್ ಮುಗಿಸ್ಕೊಂಡೆ. ಅದಾದಮೇಲೆ ಭದ್ರಾವತಿಗೆ ಬಂದು ಈ ಅಗ್ರಿಕಲ್ಚರಲ್ಲಿ ತೊಡಗಿಕೊಂಡೆ. ಫಸ್ಟ್ ನಾನು ಡೈರಿ ಮಾಡಿದೆ. ನೀವು ಯಾವ ಒಂದು ಸಬ್ಜೆಕ್ಟಲ್ಲಿ ನಿಮ್ಮ ಗ್ರಾಜ್ಯುಯೇಷನ್ ಮುಗಿಸಿದ್ದು? BA ಸೈಕಾಲಜಿ, ಮನಃಶಾಸ್ತ್ರ. ಮನಃಶಾಸ್ತ್ರದಲ್ಲಿ? ಮನಃಶಾಸ್ತ್ರದಲ್ಲಿ. ಪರ್ಸೆಂಟೇಜ್ ಎಷ್ಟು ಬಂತು? 75 ನ 76. ನೀವು ಮತ್ತೆ ಅದರಿಂದ ಮುಂದಿನ ಶಿಕ್ಷಣಕ್ಕೆ ಹೋಗಲಿಲ್ಲ? ಇಲ್ಲ, ಹೋಗ್ಲಿಲ್ಲ. ಇಷ್ಟಪಡಲಿಲ್ಲ? ನನಗೆ ಇಷ್ಟ ಇರಲಿಲ್ಲ. ನನಗೆ ಅಗ್ರಿಕಲ್ಚರ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಆಮೇಲೆ ಅದಾದ ನಂತರದಲ್ಲಿ ನೀವು ಅಲ್ಲಿಂದ ಮುಂದಕ್ಕೆ ಏನ್ ಮಾಡಿದ್ರಿ? ಅಲ್ಲಿಂದ ಮುಂದೆ ನಾನು ಹೈದರಾಬಾದ್ ಅಲ್ಲಿ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ. ಒಂದೂವರೆ ವರ್ಷ ಕಂಪನಿಯೊಂದರಲ್ಲಿ ಕೆಲಸ ಮಾಡಿದ್ರಿ? ಕಂಪನಿಯೊಂದರಲ್ಲಿ. ಅದು ಯಾವ ತರದ ಕೆಲಸ ಅದು? ಏನ್ ಮಾಡ್ಬೇಕು? ಅದು ಮೆಡಿಕಲ್ ಫಾರ್ಮಸಿ ಅದು ಆಕ್ಚುಲಿ. ಅಲ್ಲಿ ಸ್ಟಾಕ್ ಗಳ ಬಗ್ಗೆ ಚೆಕಿಂಗ್ ಇತ್ತು. ನಾನು ಚೆಕಿಂಗ್ ಆಗಿದ್ದೆ, ಅಲ್ಲಿ ಚೆಕ್ ಮಾಡ್ತಾ ಇದ್ದೆ. ಮ್ಯಾನೇಜರ್ ಕಚೇರಿ ಕೆಲಸ? ಕಚೇರಿ ಕೆಲಸ. ಔಷಧಿ ಕಂಪನಿ? ಔಷಧಿ ಕಂಪನಿ ಅಂದ್ರಲ್ಲಿ. ಸರಿ ಸರಿ. ಇದಾದ ನಂತರದಲ್ಲಿ? ಅದಾದ ನಂತರದಲ್ಲಿ ನನಗೆ ಅಲ್ಲಿ ಇಷ್ಟ ಆಗ್ಲಿಲ್ಲ. ಬೆಳಗಿಂದ ಸಾಯಂಕಾಲ ತನಕ AC ರೂಮ್ ಅಲ್ಲಿ ಕುತ್ಕೊಂಡು ಒಂಥರ ಜೀವನದಲ್ಲಿ ಯಾವುದೇ ಒಂದು ನಮಗೆ ಚಾಲೆಂಜಸ್ ಇರಲಿಲ್ಲ. ಅಲ್ಲಿ ಒಂಥರ ಸಪ್ಪೆ ಅನಿಸ್ಬಿಟ್ಟು. ಸಪ್ಪೆ ಅನಿಸ್ತು. ಆಮೇಲೆ ಅಗ್ರಿಕಲ್ಚರ್ ಬಗ್ಗೆ ನನಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು. ನನ್ನ ತಂದೆಯವರಿಗೆ ನಾನು ಆ ವಿಚಾರ ಹೇಳಿದಾಗ ಸರಿ ನೀನು ಅದನ್ನೇ ಮಾಡು ಅಂತ ಹೇಳಿದ್ರು. ಮನೆಯಿಂದ ನನಗೆ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ತು. ಮನೆಯಲ್ಲಿ ಮಾಡ್ತೀನಿ ಅಂದಾಗ ತಂದೆಯವರು ಬಂದು ತಾಯಿನೂ ಬಂದು ಜೊತೆ ಜೊತೆಗೆ ಹೆಲ್ಪ್ ಮಾಡಿದ್ರು. ಅವ್ರು ಯಾರನ್ನು ಗದ್ದೆಗೆಲ್ಲ ಇಳಿದವರಲ್ಲ. ಇವಾಗ ನಾವು 4 ದನ ಇದೆ, ಅದರೊಳಗೆ 3 ಮಲ್ನಾಡ್ ಗಿಡ್ಡ, 1 ಗೀರ್ ತಳಿ. ಗೀರ್ ತಳಿ 1 ಹೊತ್ತಿಗೆ 6 ಲೀಟರ್ ಹಾಲು ಕೊಡತ್ತೆ. ಟೋಟಲಿ ದಿನಕ್ಕೆ 10 ಲೀಟರ್ ಹಾಲು ಕರಿತೀನಿ ನಾನು. 1 ಲೀಟರ್, 1.5 ಲೀಟರ್, 2 ಲೀಟರ್ ತನಕ ಕರುನೆ ಕುಡ್ಕೊಳತ್ತೆ ಹಾಲನ್ನ. ಮಲ್ನಾಡ್ ಗಿಡ್ಡದ ಹಾಲನ್ನ ನಾವು ಅದು 1 ಪಾವು ಹಾಲು ಕೊಡತ್ತೆ ದಿನಕ್ಕೆ. 3 ಮಲ್ನಾಡ್ ಗಿಡ್ಡ ನಾವು ಅದನ್ನ ತೆಗೆದ್ಬಿಟ್ಟು ಮನೆ ಮಟ್ಟಿಗೆ ಬೆಣ್ಣೆಗೆ ಮತ್ತೆ ತುಪ್ಪಕ್ಕೆ ಯೂಸ್ ಮಾಡ್ತೀವಿ. ಅದರದ್ದು ತುಪ್ಪ ಮತ್ತೆ ಬೆಣ್ಣೆ ತುಂಬಾ ಔಷಧಿಯುಕ್ತವಾಗಿದೆ. ಹಾಗಾಗಿ ಅದಾದ್ಮೇಲೆ ಇದು ನನಗೆ ಡೈಲಿ ನಮ್ಮ ಜೀವನ ನಡ್ಕೊಂಡು ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ ಡೈರಿ. ಅದ್ರ ಬಗ್ಗೆನೂ ಚಿಂತೆ ಮಾಡ್ತಾ ಇನಿ. ನಾನು ಮೊದಲು 16 ದನ ಕಟ್ಟಿದ್ದೆ, ಒಬ್ಬನೇ ವರ್ಕ್ ಮಾಡ್ತಾ ಇದ್ದೆ. ತುಂಬಾ ಲಾಭ ಇದೆ ಅದರಲ್ಲಿ. ದಿನಕ್ಕೆ ಅರೌಂಡ್ 500 ರೂಪಾಯಿ ತನಕ ಲಾಭ ಪಡೆದೆ ನಾನು ಅದರಲ್ಲಿ. ಎಲ್ಲಾ ದನದಿಂದ ಸೇರಿ ಎಲ್ಲಾ ತೆಗೆದು 500 ರೂಪಾಯಿ ನಾನು ನನ್ನ ಕಿಸೆಗೆ ಹಾಕೊಂಡಿದ್ದೀನಿ. ಸರಿ. ಆಮೇಲೆ ನಾಯಿಗಳನ್ನು ಸಾಕಿದ್ದೆ, ಇವಾಗ್ಲೂ ನಾಯಿಗಳಿದ್ದಾವೆ. ಅಂದ್ರೆ ಇದು ಬೇರೆ ಬೇರೆ ತಳಿಯ ನಾಯಿಗಳನ್ನ ಸಾಕೋದು ಅನ್ನೋ ಅರ್ಥದಲ್ಲೋ ಅಥವಾ? ಒಂದು ತೋಟ ಅಂದಮೇಲೆ ನಾಯಿ ಬೇಕಾಗ್ತದೆ, ಅದಕ್ಕೆ ಕೇಳಿದೆ ನಾನು. ತೋಟದಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನ ನಾವು ಸಾಕಿರ್ತೀವಿ, ಅದರಿಂದ ಬೇರೆ ಊರಿನ ನಾಯಿಗಳಿಂದ ನಮಗೆ ಯಾವುದೇ ತೊಂದರೆ ಆಗಬಾರ್ದು. ನಾವು ತಳಿಯ ನಾಯಿ ಸಾಕಿದ್ರೆ ನಮಗೆ ಅದರಿಂದ ಔಟ್ಪುಟ್ ಸಿಗತ್ತೆ. ಅದನ್ನು ಮಾಡಿದೀವಿ. ನಾನು ಮುಧೋಳ ತಳಿ ಮತ್ತೆ ಡಾಬರ್ಮನ್ ತಳಿಗಳನ್ನ ಸಾಕಿದ್ದೆ. ಅದರಿಂದ ನಾನು 1 ಮುಧೋಳ ನಾಯಿನ 4.5 ಸಾವಿರ ರೂಪಾಯಿಗೆ ಮಾರಿದ್ದೆ. ಈ ತರ ಅದರಿಂದ ನಾನು ದುಡ್ಡು ಮಾಡಿದೀನಿ. ಡಾಬರ್ಮನ್ ತಳಿಯಿಂದನೂ ನಾನು ದುಡ್ಡು ಮಾಡಿದೀನಿ. ಅದು 1 ಮರಿನ ನಾನು 8 ಸಾವಿರ ಮತ್ತೆ 10 ಸಾವಿರಕ್ಕೆ ಮಾರಿದೀನಿ ಒಂದೊಂದು ಮರಿನ. ಈಗಲೂ ಉಂಟಾ ನಿಮ್ಮಲ್ಲಿ? ಈಗ ನನ್ನ ಹತ್ರ ರಾಟ್ ವೀಲರ್ ಇದೆ, ಹಾಗೆ ಮುಧೋಳ ಇದೆ. ಅಂದ್ರೆ ನೀವು ಅದನ್ನೆಲ್ಲ ಇನ್ನೂ ಬಿಟ್ಟಿಲ್ಲ? ಬಿಟ್ಟಿಲ್ಲ, ಯಾವ್ದನ್ನು ಬಿಟ್ಟಿಲ್ಲ. ಮತ್ತೆ ಈಗ ಜಮೀನಿನಲ್ಲಿ ಏನೇನ್ ಬೆಳೆಗಳನ್ನ ಇಟ್ಟಿದ್ದೀರಿ ನೀವು? ಮಂತ್ ವೈಸ್ ನಾನು ಹಾಕ್ತಾ ಇದ್ದೀನಿ. ಇವಾಗ ರೈನಿ ಸೀಸನ್, ಸೀಸನ್ ವೈಸ್ ರೈನಿ ಸೀಸನ್ ಅಲ್ಲಿ ಈಗ ನಾನು ಜೋಳ ಹಾಕಿದೀನಿ, ಆಮೇಲೆ ಭತ್ತ ಬೆಳೀತಾ ಇದ್ದೀನಿ. ಎರಡ್ ಎಕರೆ ಭತ್ತ ಇದೆ, ಜೋಳ 6 ಎಕರೆ ಜೋಳ ಇದೆ. ಇದಿಷ್ಟನ್ನ ಮಾಡ್ಕೊಂಡು ಹೋಗ್ತಾ ಇದೀನಿ ಪ್ರೆಸೆಂಟ್ ಸದ್ಯಕ್ಕೆ. ಜೋಳ ತೆಗೆದಾದ್ಮೇಲೆ ರಾಗಿ ಹಾಕ್ತೇನೆ ಅದೇ ಜಾಗಕ್ಕೆ. ಅದಾದ್ಮೇಲೆ ರಾಗಿ ಬಂದಿದ ತಕ್ಷಣನೆ ರಾಗಿನೆಲ್ಲ ಕಟಾವು ಮಾಡಿದ್ಮೇಲೆ ಮತ್ತೆ ಜೋಳ ಹಾಕ್ತೇನೆ. ನಂದು ನೀರಾವರಿ ಇರೋದ್ರಿಂದ ಜೋಳ ಹಾಕ್ತೇನೆ. ಅವಾಗ ಅದನ್ನ ಜೋಳನ ಪೂರ್ತಿ ಒಣಗೋ ತನಕ ಬಿಡಲ್ಲ, ಹಾಲ್ತೆನೆಗಳನ್ನೇ ಮಾರ್ತೇನೆ. ಹಾಗೆ ಅದನ್ನ ಯಾರು ತಗೊಳ್ತಾರೆ ಹಾಲ್ತೆನೆಗಳನ್ನ? ಹಾಲ್ತೆನೆಗಳು ತುಂಬಾ ಜನ ಇದಾರೆ ತಗೊಳ್ಳೋರು, ಮಧ್ಯವರ್ತಿಗಳು. ಇಲ್ಲ ನಾವೇ ಇಟ್ಟು ಮಾರಬಹುದು ಅಂದ್ರೆ ನಮ್ಮ ಮ್ಯಾನ್ ಪವರ್ ಖರ್ಚಾಗತ್ತೆ, ಬಟ್ ಮಾಡಬಹುದು. ಸಂತೆಗಳಿಗೆ ಹಾಕ್ಬೋದು, ಸಂತೆಗಳಲ್ಲಿ ತಗೊಳ್ಳೋರು ಇರ್ತಾರೆ, ತಗೊಂತಾರೆ. ಮಧ್ಯವರ್ತಿಗಳಿಗೆ ಕೊಡೋದ್ರಿಂದ ನಮಗೆ 2 ರೂಪಾಯಿ ಕಮ್ಮಿ ಸಿಗತ್ತೆ, ಆದ್ರೆ ದುಡ್ಡು ಸ್ಪಾಟ್ ಅಲ್ಲೇ ಕೊಟ್ಟು ತಗೊಂಡೋಗ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಆ ರೀತಿಯಿಂದ ಒಂದು ವ್ಯಾಪಾರ ಮಾಡಬಹುದು. ವ್ಯಾಪಾರ ಇದೆ. ಈಗ ನಿಮಗೆ ಕೃಷಿ ತುಂಬಾ ಸೇರ್ತು, ಹಿಡಿಸ್ತು. ನಿಮ್ ಮನೆಯವರು ಇದಕ್ಕೆ ಎಲ್ಲ ತುಂಬಾ ಸಹಕಾರ ಕೊಟ್ರು, ತಂದೆ ತಾಯಿ ಎಲ್ಲ ಹೇಳಿದ್ರಿ. ಹೌದು, ನೀವು ಅವಾಗ ಒಂದ್ ಮಾತು ಹೇಳಿದ್ರಿ, ನಮ್ಮ ತಂದೆ ತಾಯಿ ಯಾವತ್ತೂ ಗದ್ದೆಗೆ ಇಳಿದವರಲ್ಲ ಅನ್ನೋ ಒಂದು ಮಾತು ಹೇಳಿದ್ರಿ. ಅಲ್ಲಿಗೆ ನಿಮ್ಮ ಹಿರೇಕರು ಈ ರೀತಿ ಜಮೀನ್ ಮಾಡಿದವರಲ್ಲ, ನಮ್ಮ ಅಜ್ಜ ಮಾಡಿದ್ದಾರೆ. ತಂದೆ ತಾಯಿ ಅವ್ರು ತಂದೆ ತಾಯಿ ಯಾರು ಮಾಡಿಲ್ಲ. ಆದ್ರೆ ನಿಮಗೆ ನಿಮ್ಮ ಒಂದು ಹಿನ್ನೆಲೆಯಲ್ಲಿ ಬರಲಾರದ ಜಮೀನು ನಿಮ್ಮನ್ನ ಆಕರ್ಷಿಸಿದ್ ಯಾಕೆ? ಸರ್, ನಾನು ಚಿಕ್ಕವನಿದ್ದಾಗಿಂದನೂ ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದೆ. ಈ ಟ್ರಾವೆಲಿಂಗ್ ಅಲ್ಲಿ ನಾನು ಪ್ರತಿ ಸರಿ ನೋಡ್ತಾ ಇದ್ದಿದ್ದು ನನ್ನ ಅಜ್ಜಿ ಮನೆಗೆ ಹೋಗ್ಬೇಕಾರೆ ಭತ್ತದ ಗದ್ದೆಗಳನ್ನ, ಆಮೇಲೆ ಜೋಳದ ತೆನೆಗಳನ್ನ ನೋಡ್ತಾ ಇದ್ದೆ, ಕಬ್ಬಿನ ಗದ್ದೆಗಳನ್ನ ನೋಡ್ತಾ ಇದ್ದೆ. ಈಗೀಗ ಏನಾಗ್ಬಿಟ್ಟಿದೆ ಅಂದ್ರೆ ಭತ್ತದ ಗದ್ದೆ ಎಲ್ಲಿದೆ ಅಂತ ಹುಡುಕೋ ಅಂತ ಪರಿಸ್ಥಿತಿ ಬಂದಿದೆ. ಮೇನ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಅದನ್ನ ತೆಗೆದು ಸೈಟ್ ಮಾಡ್ಬಿಟ್ಟಾರೆ, ಅಲ್ಲಿ ಅಡಿಕೆ ಬೆಳೀತಾ ಇದಾರೆ, ಪ್ಲಾಂಟೇಶನ್ ಮಾಡ್ತಾ ಇದಾರೆ. ಎಲ್ಲದರಲ್ಲೂ ಸೇಮ್ ರಿಸ್ಕ್ ಇದೆ. ಆದ್ರೆ ನಮ್ಮಲ್ಲಿ ಅಕ್ಕಿಗೆನೆ ಭತ್ತ ಬೆಳೆಯೋರೇ ಇಲ್ಲದಂಗಾಗಿದೆ. ಇದರಿಂದ ಒಂದಕ್ಕೊಂದು ಕನೆಕ್ಷನ್ ಇದೆ. ಭತ್ತ ಬೆಳೆದು ಅದನ್ನ ಕೈಯಿಂದ ಕಟಾವು ಮಾಡಿದ್ರೆ ನಮಗೆ ಹುಲ್ಲು ದನಗಳಿಗಾಗತ್ತೆ. ಇವಾಗೆಲ್ಲ ಮಿಷಿನ್ ಬಂದಿದೆ, ಆ ಮಿಷಿನ್ ಇಂದ ಎಲ್ಲ ಕಟಾವು ಮಾಡಿಸಿದ್ರೆ ಹುಲ್ಲು ಬರಲ್ಲ, ಅದ್ರದ್ದು ಕೆಲ್ಸಕ್ ಬರಲ್ಲ, ಬರೀ ತೆನೆ ಮಾತ್ರ ಸಿಗತ್ತೆ. ಅದರಲ್ಲೂ ಭತ್ತ ಒಂದು ಸರ್ಟನ್ ಕ್ವಾಂಟಿಟಿ ವೇಸ್ಟ್ ಆಗತ್ತೆ ಮಿಷಿನ್ ಕೆಳಗಡೆ ಎಲ್ಲ ಸಿಗಾಕೊಂಡು. ನಾವು ಇದನ್ನೆಲ್ಲ ನೋಡ್ತಾ ಇದ್ದೆ, ಇದೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಅನ್ನಿಸ್ತು, ನಾವು ಯಾರೋ ಮಾಡಿದ್ದ ಅಕ್ಕಿನ ಅದು ಏನೇನೋ ಪ್ರೊಸೆಸಿಂಗ್ ಆಗಿರತ್ತೆ, ಅದಕ್ಕೆ ಅದನ್ನೆಲ್ಲ ನಾವು ತಿಂದು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದು ಜಮೀನ್ ಮಾಡ್ಕೊಂಡ್ರೆ ನಾವೇ ಚೆನ್ನಾಗಿರ್ಬೋದಲ್ಲ. ನಾನು ಇದಕ್ಕೆ ಇಳಿದೆ ಫೀಲ್ಡಿಗೆ. ಒಂದು ವಿಚಾರ ನನ್ನ ತಲೆಯಲ್ಲಿತ್ತು, ಜಮೀನು ಮಾಡಿದ್ರೆ ಬದುಕಬಹುದು ಅಷ್ಟೇ ಬಿಟ್ರೆ ದುಡ್ಡು ಮಾಡಕ್ ಆಗಲ್ಲ ಅನ್ನೋದು. ಆದ್ರೆ ನಾನು ಇಲ್ಲಿ ಇಳಿದ ಮೇಲೆ ನನಗೆ ಗೊತ್ತಾಯ್ತು, ಜಮೀನಲ್ಲಿ ಬದುಕನ್ನು ಮಾಡಬಹುದು ದುಡ್ಡನ್ನು ಮಾಡಬಹುದು ಅಂತ. ಅದನ್ನ ಈಗ ಹೇಳಿದ್ರಿ ನೀವು, ನೀವು ಒಂದು ದಿನಕ್ಕೆ 500 ರೂಪಾಯಿನಷ್ಟನ್ನ ನಾನು ಎಲ್ಲ ಖರ್ಚು ವೆಚ್ಚ ತೆಗೆದು ಬರೀ ನನ್ನ ಡೈರಿಯಿಂಗ್ ನಲ್ಲೇನೆ ನಾನು ಪಡೆದಿದ್ದೀನಿ ಅನ್ನೋ ಮಾತು ಹೇಳಿದ್ರಿ. ಅದಲ್ಲದೇನೆ ಬೇರೆ ಯಾವ್ಯಾವ ತರದಲ್ಲಿ ನೀವು ಈ ಕೃಷಿ ಕ್ಷೇತ್ರದಲ್ಲಿ ದುಡ್ಡನ್ನ ಕಾಣಬಹುದು ಅಂತ ಅರ್ಥಕೊಂಡಿದ್ದೀರಿ? ಕೃಷಿ ಕ್ಷೇತ್ರದಲ್ಲಿ ಬೆಳಗ್ಗೆ 6 ಗಂಟೆಗೆ ನನ್ನ ಕೆಲಸ ಶುರು ಆಗತ್ತೆ, ರಾತ್ರಿ 9 ಗಂಟೆಗೆ ನನ್ನ ಕೆಲಸ ಮುಗಿಯತ್ತೆ. ಈ ಮಧ್ಯೆ ಇದೆಯಲ್ಲ, ಇದರಲ್ಲಿ ನಾನು ಪೂರ್ತಿ ದುಡಿಬೇಕು ಅನ್ನೋದೇ ಇಲ್ಲ. ಪ್ರತಿ ಒಂದು ನಿಮಿಷನೂ ನಾನು ಬಿಸಿಯಾಗಿರಲ್ಲ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ದನಗಳ ಕೆಲಸ ಆಗತ್ತೆ, 8 ಗಂಟೆಯಿಂದ 10 ಗಂಟೆ ತನಕ ತೋಟದ ಕೆಲಸ ಆಗತ್ತೆ, 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಮತ್ತೆ ಫ್ರೀ ಇರ್ತೀನಿ ನಾನು. ಮತ್ತೆ 1 ಗಂಟೆಗೆ ದನಗಳಿಗೆ ನೀರ್ ಕುಡಿಸೋದು, ಕುರಿ ಸಾಕಿದೀನಿ, ಅದು ಈ ಜಾತ್ರೆಗಳಲ್ಲಿ ಫೈಟಿಂಗ್ ಗೆ ಬಿಡ್ತಾರೆ ಆತರ ಕುರಿಗಳು, ಟಗರು ಕಳಗ. ನಾನು ಅದನ್ನ ಆಡ್ಸಲ್ಲ, ಬಟ್ ನಾನು ಅದನ್ನ ಬೆಳೆಸ್ತೀನಿ, ಬೆಳೆಸ್ಬಿಟ್ಟು ಮಾರ್ತೀನಿ. ಟಗರುಗಳನ್ನ ದೊಡ್ಡದು ಮಾಡಿ ಅದನ್ನ ಕಟ್ ಮಸ್ತ್ ಮಾಡಿ ಅದನ್ನ ಮಾರೋದು. ಇದರಿಂದ ನನಗೇನ್ ಸಿಗತ್ತೆ ಅಂದ್ರೆ, ಒಂದು ಟಗರಿನ ಅದರದ್ದು ಆಕ್ಚುಯಲ್ ಬೆಲೆ 8,000 ರೂಪಾಯಿ ಇದ್ರೆ, ನಾವು ಅದನ್ನ ತುಂಬಾ ಕಟ್ಮಸ್ತಾಗಿ ಬೆಳೆಸಿ ಅದನ್ನ ಒಳ್ಳೆ ತಾಲೀಮಿಗೆ ಕೊಟ್ಟಿದ್ರೆ ಕಾಳಗಕ್ಕೆ ರೆಡಿ ಇದೆ ಅನ್ನಂತದಾದ್ರೆ 12-13,000 ರೂಪಾಯಿ ಹೋಗತ್ತೆ. ನನಗೆ ಎಕ್ಸ್ಟ್ರಾ ಖರ್ಚೇನು ಬೀಳಲ್ಲ. ಅದನ್ನ ಜಮೀನಲ್ಲೇ ಇರೋದು, ನಮ್ಮ ಒಂದು ಫ್ರೀ ಟೈಮ್ ಅಲ್ಲೇ ಇದನ್ನ ಮಾಡಬಹುದು. ಆಮೇಲೆ ಅಸೀಲ್ ಅನ್ನೋ ಒಂದು ತಳಿ ಕೋಳಿ ಇದೆ, ಆ ಕೋಳಿಗಳನ್ನ ಸಾಕಿನಿ ಒಂದು 20. ಒಂದು ನಾಟಿ ಕೋಳಿ 300-400 ರೂಪಾಯಿ ಹೋದ್ರೆ, ಈ ಅಸೀಲ್ ತಳಿ ಕೋಳಿ 800, 1,000, 1,200 ಈ ತರ ಹೋಗತ್ತೆ. ಏನಾದ್ರೂ ವೈಶಿಷ್ಟ್ಯತೆ? ಸುಮ್ನೆ ಒಂದು ಖುಷಿಗೋಸ್ಕರ ಅದನ್ನ ಸಾಕ್ತಾರೆ. ಓಹೋ, ಅಸೀಲ್ ತಳಿಗಳನ್ನ. ಸರಿ ಸರಿ ಸರಿ. ಹಾಗಾಗಿ ಅದಕ್ಕೆ ಒಳ್ಳೆ ಬೇಡಿಕೆ ಇದೆ. ಬೇಡಿಕೆ ಇದೆ ಅಸೀಲ್ ತಳಿಗಳು. ಅದನ್ನ ಇನ್ನೂ ಇಂಗ್ಲಿಷ್ ಅಲ್ಲಿ ಫೈಟರ್ ಕೋಳಿಗಳು ಅಂತ ಕರೀತಾರೆ, ಫೈಟರ್ ಕೋಳಿಗಳು ಅಂತ. ಇದಕ್ಕೆ ಒಳ್ಳೆ ಬೆಲೆ ಇದೆ. ಅವು ನೋಡ್ಲಿಕ್ಕೂ ಬಹಳ ರಂಗರಂಗಾಗಿರುತ್ತೆ, ಚೆನ್ನಾಗಿರುತ್ತೆ, ಕಟ್ಟುಮಸ್ತಾಗಿರುತ್ತೆ, ಓಡಾಡಿಕೊಂಡು ಅಲ್ಲಿ ಎಲ್ಲ ಮನೆ ಸುತ್ತಮುತ್ತ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಇವಕ್ಕೆ ಅಷ್ಟೊಂದು ಬೆಲೆ. ಬೆಲೆ ಸರಿ ಸರಿ, ಅದನ್ನು ಸಾಕಿದೀವಿ. ನಾನು ದನ ಸಾಕಿದಾಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ದುಡಿತಾ ಇದ್ದೆ ಬಿಟ್ರೆ ಅದು ಬ್ಯುಸಿ ಇರ್ತಿದ್ದೀನಿ ನಾನು. ದಿನದಲ್ಲಿ 4 ಗಂಟೆ ಕಾಲ ಮಾತ್ರ ನಾನು ದನಗಳನ್ನ ಬೆಳಗ್ಗೆ 1 ಅವರು ಸಾಯಂಕಾಲ 1 ಅವರು ಬಿಡ್ತಾ ಇದ್ದೆ ಕೈಕಾಲ ಆಡೋದಿಕ್ಕೆ. ಆಮೇಲೆ ತೊಮ್ಮನ್ ಕಟ್ಟಾಕಿ ಕ್ಲೀನಾಗಿ ಹುಲ್ ಕಟಾವ್ ಮಾಡಿಬಿಟ್ಟು ಅದಕ್ಕೆಲ್ಲ ನಾನು ಫೀಡಿಂಗ್ ಕೊಡ್ತಾ ಇದ್ದೆ. ನನಗೆ ಒಂದು ದನದಿಂದ ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 50-60 ರೂಪಾಯಿ ಉಳಿತಾ ಇತ್ತು. ನಾನು ಒಂದು ದನಕ್ಕೆ ವಹಿಸೋ ಶ್ರಮನೆ 8 ದನಕ್ಕೂ ವಹಿಸೋದು ಸೇಮ್ ಒಂದೇ. ಹಾಗಾಗಿ 16 ದನ ಸಾಕಿದ್ದೆ ನಾನು, ಅವೆಲ್ಲದನ್ನು ನಾನೇ ವರ್ಕ್ ಮಾಡ್ತಿದ್ದೆ. ಅದರೊಳಗೆ 8 ದನ ದೊಡ್ಡವಿದ್ವು, ಇನ್ನೆಂಟು ಸಣ್ಣವಿದ್ವು ಕರುಗಳು. ಆಮೇಲೆ ಒಂದು ಮಣಕ ಇದೆಲ್ಲ ಇತ್ತು. ನಾನು ನಿಜವಾಗ್ಲೂ ಅಗ್ರಿಕಲ್ಚರ್ಗೆ ಬಂದ ಮೇಲೆ ದನದಲ್ಲಿ ನಾಯಿಯಲ್ಲಿ ಅದ್ರ ಜೊತೆ ಇದ್ದಂತ ಕೋಳಿ ಕುರಿ ಇವೆಲ್ಲದರಲ್ಲೂ ನಾನು ಲಾಸ್ ಆಗಿಲ್ಲ, ಪ್ರಾಫಿಟ್ ಆಗಿದೆ. ಸಣ್ಣ ಪುಟ್ಟ ಹೊಡೆತಗಳು ಬಿದ್ದಿದೆ ಇಲ್ಲ ಅಂತ ನಾನು ಹೇಳಲ್ಲ, ಅದು ಯಾರಿಗೆ ಆದ್ರೂ ಯಾವುದೇ ಬಿಸ್ನೆಸ್ ಅಲ್ಲಾದ್ರೂ ಬಿದ್ದೇ ಬೀಳತ್ತೆ. ಆದ್ರೆ ನಾನು ಒಬ್ಬ ವರ್ಕರ್ಗಿಂತ ಕೆಲಸ ಮಾಡೋನಿಗಿಂತ ನಾನು ತುಂಬಾ ಸುಖವಾಗಿದ್ದೀನಿ. ರಾತ್ರಿ 9 ಗಂಟೆಗೆ ಮಲಗಿದ್ರೆ ಬೆಳಗ್ಗೆ 5 ಗಂಟೆಗೆ ನಾನು ಮತ್ತೆ ಕಣ್ಬಿಡೋದು. ಆರೋಗ್ಯ ನಂದು ತುಂಬಾ ಚೆನ್ನಾಗಿದೆ. ನಾನು ಇವತ್ತನಕ ಯಾವತ್ತೂ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ಲ, ಮಾತ್ರೆಗಳು ತಗೊಂಡಿಲ್ಲ. ಇನ್ನೊಂದು, ಇದನ್ನು ಮಾಡೋದ್ರಿಂದ ಮನೆ ನಾವು ನಮ್ಮ ಆರೋಗ್ಯ ಎಲ್ಲದೂ ಚೆನ್ನಾಗಿರುತ್ತೆ, ಮನಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ನಾವು ಪ್ರಾಣಿಗಳ ಜೊತೆ ಇರ್ತೀವಿ, ಸದಾ ಒಂದು ಒಳ್ಳೆ ಗಾಳಿನ ಉಸಿರಾಡ್ತೀವಿ. ಇದೆಲ್ಲ ಇರೋದ್ರಿಂದ ಅಗ್ರಿಕಲ್ಚರ್ ಅಲ್ಲಿ ದುಡಿಮೆ ಮಾಡಬಹುದು. ಯುವಕರು ತಮ್ಮ ಒಂದು ಉದ್ಯೋಗವಾಗಿ ಕೃಷಿನ ಆರಿಸ್ಕೋಬಹುದು 100%. ಇದನ್ನ ಆಕ್ಚುಲಿ ನನ್ನಂತವ್ರು, ಸ್ವಂತ ಜಮೀನು ಇಲ್ಲ ನಂದು, ನಂದೆಲ್ಲದು ನಾನು ಲೀಸು ಮತ್ತೆ ಭೋಗ್ಯಕ್ಕೆ ತಗೊಂಡಿರೋದು ಜಮೀನ್ಗಳು. ನಾನೇ ಇಷ್ಟು ದುಡಿತಾ ಇದ್ದೀನಿ ಅಂದ್ರೆ ಇನ್ನು ಸ್ವಂತ ಜಮೀನ್ ಇದ್ದವರು ಇದರಲ್ಲಿ ಬಂಗಾರ ಬೆಳಿಬಹುದು. ಹೇಗೆ ಅಂದ್ರೆ, ಒಂದು ಸಣ್ಣ ಮನೆ 1 ಎಕರೆ ಜಾಗ ಇದೆ ಅಂದ್ರೆ ಅವರು 2 ದನ ಕುರಿ ಕೋಳಿ ಒಂದು 4 ಜೇನುನೊಣದ ಪೆಟ್ಟಿಗೆ ಇದಿಷ್ಟನ್ನ ಇಟ್ಕೊಂಡ್ರು ಅಂದ್ರೆ ಅವರಿಗೆ ಒಳ್ಳೆ ದುಡಿಮೆ ಆಗತ್ತೆ. ಒಂದು ಕೋಳಿ 300 ರೂಪಾಯಿಗೆ ಹೋಗುತ್ತೆ ಅಂದ್ರೆ ವಾರಕ್ಕೆ ಒಂದು ಕೋಳಿ ಹೋದ್ರೆ ಸಾಕು ಅವರಿಗೆ 300 ರೂಪಾಯಿ ವಾರಕ್ಕೆ ಬರುತ್ತೆ. ಒಂದು ತಿಂಗಳಿಗೆ ಅಲ್ಲಿಗೆ 1200 ರೂಪಾಯಿ ಆಯ್ತು ಬರೀ ಕೋಳಿಯಿಂದ. ಇನ್ನು ದನದ್ದು ದಿನಕ್ಕೆ 50 ರೂಪಾಯಿ ಅಂತಾನೆ ಲೆಕ್ಕ ಇಟ್ಕೊಂಡ್ರು 60 ರೂಪಾಯಿ ತನಕ ಬಂದೇ ಬರುತ್ತೆ. 60-70 ತನಕನು ನಾವು ಹಿಡಿದಿಟ್ಕೊಂಬೋದು. 2 ದನದಿಂದ ನನಗೆ 100 ರೂಪಾಯಿ ಬರುತ್ತೆ ದಿನಕ್ಕೆ. ಅಲ್ಲಿಗೆ ನನ್ನ ಮಂತ್ಲಿ ಇನ್ಕಮ್ 4200 ರೂಪಾಯಿ ಆಯ್ತು. ಅದಾದ್ಮೇಲೆ ಕುರಿಗಳು 8 ತಿಂಗಳಿಗೆ ಒಂದ್ಸತಿ ನಮ್ ಕೈಯಿಂದ ಹೊರಗಡೆ ಹೋಗ್ತವೆ. 12,000 ರೂಪಾಯಿ ಬರುತ್ತೆ ಒಂದು ಕುರಿಗೆ. 12,000 ರೂಪಾಯಿ ಅಂದ್ರೆ ತಿಂಗಳಿಗೆ 1,000 ರೂಪಾಯಿ ಲೆಕ್ಕ ಆಯ್ತು. ಅಲ್ಲಿಗೆ ನಂದು 5,200 ರೂಪಾಯಿ ಪರ್ ಮಂತ್ ಆದಾಯ ಆಯ್ತು. ಇದಾದ್ಮೇಲೆ ಜೇನುಗೂಡಿಂದ ಬರುವಂತ ಜೇನು, 1 ಕೆಜಿ ಜೇನಿಗೆ 400, 500, 600, 1,000, 1,200 ರೂಪಾಯಿ ತಂಗನು ಇದೆ. ಶುದ್ಧ ಜೇನು ನಾವು 500 ರೂಪಾಯಿಗೆ ಮಾರಿದ್ರು 4 ಪೆಟ್ಟಿಗೆಯಿಂದ 2,000 ರೂಪಾಯಿ ಆಯ್ತು. ಕೇವಲ 1,80,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ತಿಂಗಳಿಗೆ 5,000-6,000 ರೂಪಾಯಿ ತನಕ ಏನೂ ಶ್ರಮ ಪಡೆದೇನೆ ಇಷ್ಟು ದುಡಿಬಹುದು. ಇನ್ನು ನಾನು ಶ್ರಮ ಪಡ್ತೀನಿ ಅನ್ನೋರು ಆದ್ರೆ ಇದ್ರೊಳಗೆ ತುಂಬಾ ಎಲ್ಲ ಸೌಲಭ್ಯಗಳಿದೆ ನಮ್ಮ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇಂದ. ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ 50% ಸಬ್ಸಿಡಿಗಳಿದೆ. ಆಮೇಲೆ ಯಾರೇ ಒಬ್ಬ ಅಗ್ರಿಕಲ್ಚರ್ ಮಾಡ್ತಾರೆ ಅಂದ್ರೆ ಅಗ್ರಿಕಲ್ಚರ್ ಅಲ್ಲಿ ಕೆಲವೊಂದು ಸಬ್ಸಿಡಿಗಳಿದಾವೆ, ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ಬಹುದು. 1 ಎಕರೆಗೆ 8 ದನ ಸಾಕಬಹುದು, ಅಥವಾ 40 ಕುರಿ ಸಾಕಬಹುದು, ಅಥವಾ 3 ಬ್ಯಾಚ್, ಒಂದು ಬ್ಯಾಚ್ ಅಲ್ಲಿ 1,000 ಕೋಳಿ ಇರುತ್ತೆ, ಅದರ 3 ಬ್ಯಾಚ್ ಕೋಳಿಗಳನ್ನು ಸಾಕಬಹುದು, ನಾಟಿ ಕೋಳಿಗಳು. ಇವೆಲ್ಲ ನಮಗೆ ದುಡ್ಡು ಆಗುವಂತದ್ದು. ಇದನ್ನ ನಮ್ಮವರು ನೋಡ್ತಾ ಇಲ್ಲ. ನಮ್ಮಲ್ಲಿ ಎಸ್ಪೆಷಲಿ ಏನಾಗಿದೆ ಅಂದ್ರೆ, ನಾನೊಂದು ಫ್ಯಾಕ್ಟ್ರಿಗೆ ಹೋಗ್ತೀನಿ, ನಾನು ಒಂದು 8 ಅವರ್ಸ್ ವರ್ಕ್ ಮಾಡ್ತೀನಿ, ನನಗಲ್ಲಿ ಫಿಕ್ಸೆಡ್ ಸ್ಯಾಲ್ರಿ ಬರುತ್ತೆ, ನನ್ನ ಸ್ಯಾಲ್ರಿಲಿ ಸುಖವಾಗಿ ಇರ್ತೀನಿ ಅನ್ನೋದು ಬಂದಿದೆ. ಇವರು ಫ್ಯಾಕ್ಟ್ರಿಲಿ ಏನು ವರ್ಕ್ ಮಾಡ್ತಾ ಇದಾರ ಅದ್ರ 1/2 ವರ್ಕ್ ನಾನು ಮಾಡ್ತಾ ಇಲ್ಲ. ಆದ್ರೆ ಅವರು ಫ್ಯಾಕ್ಟ್ರಿಯಿಂದ ಏನು ದುಡಿಮೆ ಮಾಡ್ತಾ ಇದಾರೋ ಅದ್ರಗಿಂತ 10 ಪಟ್ಟು ಜಾಸ್ತಿ ದುಡಿಮೆ ನಾನು ಮಾಡ್ತಾ ಇದ್ದೀನಿ. ಜೊತೆಗೆ ಆರೋಗ್ಯ ಲಾಭ ಕೂಡ ಅವರಿಗೆ ESI ಸಿಗತ್ತೆ. ನಮ್ಮಲ್ಲೂ ಕೆಲವೊಬ್ಬೊಬ್ರು ನಾನು ಹಿಂದೆ ವರ್ಕ್ ಮಾಡಿದಂತ ಒಂದು ಜಾಗದಲ್ಲಿ ಅವರು ಅಗ್ರಿಕಲ್ಚರಲ್ ವರ್ಕ್ ಮಾಡ್ತಿರೋ ಅವ್ರ ಕೆಲಸದವರಿಗೂ ESI ಕೊಟ್ಟಿದ್ರು. ಹೆಲ್ತ್ ಇನ್ಸೂರೆನ್ಸ್ ಅಂತ ಎಲ್ಲ ಫೇಲ್ ಮಾಡಿಕೊಂಡು ಇಟ್ಕೊಬಹುದು. ಹಾಗೆ ಆರೋಗ್ಯದ ಕುರಿತು ನಮ್ಗೆ ಬೇರೆ ರೀತಿಯಿಂದ ಅದಕ್ಕೂ ಒಂಚೂರು ರಕ್ಷಣೆವೆಲ್ಲ ಇರಬೇಕು ಅನ್ನೋದಾದ್ರೆ ಅದಕ್ಕೂ ಯಶಸ್ವಿನಿ ಮುಂತಾದದ್ದೆಲ್ಲ ಇದೆ, ಎಲ್ಲ ಇದೆ. ಆರೋಗ್ಯ ವಿಮೆಗಳು ತುಂಬಾ ಇದಾವೆ, ನಾವು ಅವುಗಳನ್ನ ಸೆಲೆಕ್ಟ್ ಮಾಡಬಹುದು. ನಮ್ಮಲ್ಲಿ ಎಜುಕೇಟೆಡ್ ಬರ್ತಾ ಇದಾರೆ ಯುವಕರು, ಈಗ ಯಾರಿಗೂ ಇಂಗ್ಲಿಷ್ ಬರಲ್ಲ ಅನ್ನೋದಿಲ್ಲ, ಇಂಟರ್ನೆಟ್ ಗೊತ್ತಿಲ್ಲ ಅನ್ನೋದಿಲ್ಲ. 90% ಜನ ಹುಡುಗರಿಗೆ ಇಂಟರ್ನೆಟ್ ಅಂದ್ರೆ ಏನು ಅನ್ನೋದು ಗೊತ್ತಿದೆ, ಇಂಗ್ಲಿಷ್ ಅಂದ್ರೆ ಅದನ್ನು ಓದಕ್ಕೆ ಬರುತ್ತೆ. ನಾವು ನಮ್ಮ ಅಗ್ರಿಕಲ್ಚರ್ ಅಲ್ಲಿ ಏನು ದುಡಿತಾ ಇದೀವೋ ಅದನ್ನ ನಾವು ಮಾರ್ಕೆಟಿಂಗ್ ಮಾಡ್ಕೊಬಹುದು. ನಮ್ಮ ಫೇಸ್ಬುಕ್ ಅಲ್ಲಿ ನಮ್ದು ಫೋಟೋಗಳ ಜೊತೆಗೆ ಬರೀ ಫೋಟೋ ಹಾಕೊಳ್ಳೋ ಬದಲು ಒಂದು ಅಗ್ರಿಕಲ್ಚರ್ ಬಗ್ಗೆ ನಾವ್ ಏನ್ ಮಾಡ್ತಾ ಇದೀವೋ ಇದನ್ನ ನಾವು ಸೇಲ್ ಮಾಡ್ತೀವಿ ಅಂತ ಹಾಕೊಂಡ್ರೆ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿರೋರೆ ನಮ್ಮ ಹತ್ರ ತಗೊಂತಾರೆ. ಈ ತರದೆಲ್ಲ ಲಾಭಗಳಿದೆ. ಮುಂದೆ ಅಗ್ರಿಕಲ್ಚರ್ಗೆ ತುಂಬಾ ಬೇಡಿಕೆ ಇದೆ. ರೈತರು ಅವರ ಭತ್ತದ ಜಮೀನನ್ನ ತೆಗೆದು ಅಡಿಕೆ ಕೂರಿಸ್ಕೊಂತ ಇದಾರೆ, ಸೈಟ್ಗಳನ್ನು ಮಾಡ್ತಾ ಇದಾರೆ. ಅದನ್ನ ದಯವಿಟ್ಟು ಮಾಡಬಾರದು. ಭತ್ತದಲ್ಲಿ ಅರ್ಧಕ್ಕೆ ಅರ್ಧ ಲಾಭ ಇದೆ ಅದನ್ನ ಮಾಡೋ ರೀತಿ ಮಾಡಿದಾಗ. ಈಗ ನೀವು ಭತ್ತ ಮಾಡ್ತಿದ್ದೀನಿ 2 ಎಕರೆಗೆ ಅಂತ ಹೇಳಿದ್ರಿ. ಹೌದು. ಮುಖ್ಯವಾಗಿ ನಾವು ಇವತ್ತು ನೋಡೋದೇನಂದ್ರೆ ಭತ್ತದಲ್ಲಿ ತುಂಬಾ ಕೆಲಸಗಾರರು ಬೇಕದಕ್ಕೆ, ಅವರೇ ಸಿಗ್ತಿಲ್ಲ ಇವಾಗ ಅನ್ನೋ ತರದಲ್ಲಿ ಒಂದು ಮಾತಿದೆ. ಇದನ್ನ ಹೇಗೆ ನೀವು ಹೇಗೆ ಈ ಒಂದು ಸಮಸ್ಯೆನ ದಾಟ್ತೀರಿ? ಸರ್, ನನಗೆ ಭತ್ತ ಅಂದಿದ ತಕ್ಷಣ ಅದರಲ್ಲಿ ಬರೋದು 4 ಸ್ಟೇಜ್. ಫಸ್ಟ್ ಭತ್ತದ ಗದ್ದೆನ ರೆಡಿ ಮಾಡ್ಕೊಳ್ಳೋದು. ಭತ್ತದ ಗದ್ದೆ ರೆಡಿ ಮಾಡ್ಕೊಳ್ಳೋದಕ್ಕೆ 4 ಅವರ್ಸ್ ಕಷ್ಟ ನಾವೇ ಪಟ್ರೆ ಅದು ರೆಡಿ ಆಗತ್ತೆ. ನಾನು ಕಷ್ಟ ಪಡಲ್ಲ ಅಂದವರು ಅದನ್ನ ಬೇರೆಯವ್ರ ಹತ್ರ ಟ್ಯಾಕ್ಟರ್ ಓಡಿಸ್ತಾರೆ, ಬೇರೆ ಕೆಲಸಗಳನ್ನ ಮಾಡಿಸ್ತಾರೆ. ಇವಾಗ ಬೇರೆಯವ್ರು ಕೊಡ್ಬೇಕಾದ್ರೆ ಅದು ಮ್ಯಾನ್ ಪವರ್ ಹೋಗೇ ಹೋಗತ್ತಲ್ಲ, ಅವ್ರಿಗೆ ಕೊಡ್ಲೇಬೇಕು, ಅವ್ರಿಗೆ ದುಡ್ಡು ಕೊಡ್ಲೇಬೇಕು, ಅವ್ರಿಗೆ ಹೋಗ್ಲೇಬೇಕು. ಅದನ್ನ ನಾವೇ ಮಾಡ್ಕೊಬಹುದು. ಹೇಗೆ? ಟಿಲ್ಲರ್ ಬಾಡಿಗೆಗೆ ಸಿಗತ್ತೆ, ಎತ್ತು ಬಾಡಿಗೆಗೆ ಸಿಗತ್ತೆ, ಟ್ರ್ಯಾಕ್ಟರ್ಗಳು ಬಾಡಿಗೆಗೆ ಸಿಗತ್ತೆ, ಟ್ರ್ಯಾಕ್ಟರ್ ಓಡಿಸ್ಬೋದು. ಎರಡನೇದು ಬದ ಕೊಚ್ಚೋದು ಅಂತ ಇದೆ, ಅದೊಂದು ಪ್ರೋಸೆಸ್. ಆ ಪ್ರೋಸೆಸ್ ಅನ್ನ 2-3 ಜನ ಆಳುಗಳನ್ನ ಇಟ್ಟು ಮಾಡಿಸ್ತಾರೆ. ಒಬ್ಬನಿಗೆ 300 ರೂಪಾಯಿ ಅಂತ ಆದ್ರೂ 3 ಜನಕ್ಕೆ 900 ರೂಪಾಯಿ ಆಗತ್ತೆ. ಇದನ್ನ ಒಬ್ಬನೇ ಮಾಡಬಹುದು. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಮಾಡ್ಲಿ, ಸಾಯಂಕಾಲ 4 ಗಂಟೆಯಿಂದ 6 ಗಂಟೆ 6:30 ತನಕ ಮಾಡ್ಲಿ, ಕೆಲಸ ಮುಗಿದೇ ಹೋಗತ್ತೆ. ಇಲ್ಲಿ ನಮ್ಮ ರೈತರುಗಳು ತಾವು ಕಷ್ಟ ಪಡ್ತಾ ಇಲ್ಲ, ಸ್ವಂತಕ್ಕೆ ಕೈಯಿಟ್ಟು ಕಷ್ಟ ಪಡಲಾರದಿರೋದೇ ಈ ರೀತಿಯ ಒಂದು. ಹೌದು, ಲೇಬರ್. ಆದ್ರೆ ಲೇಬರ್ ಗಳನ್ನ ನಾವು ಯೂಸ್ ಮಾಡ್ಕೊಂಡೇನೆ ಮಾಡಬಹುದಾಗಿರೋದು ಅಗ್ರಿಕಲ್ಚರ್ ಅಲ್ಲಿ ಸುಮಾರು ಇದಾವೆ. ಆಮೇಲೆ ನಟ್ಟಿ ಮಾಡೋದಕ್ಕೆ ಇವಾಗ ಮಿಷನ್ ಗಳು ಬಂದಿದೆ. ಆ ಮಿಷನ್ ಗಳು 50% ಜನ ರೈತರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಇನ್ನ 50% ಜನ ರೈತರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅದ್ರಲ್ಲಿ ಕರೆಕ್ಟ್ ಆಗಲ್ಲ ಅಂತ. ನಟ್ಟಿಗೆ 4 ಜನ ಸಾಕು 1 ಎಕರೆಗೆ, ನಾವು ಅವ್ರನ್ನ ಬಳಸ್ಕೊಬಹುದು. ನಟ್ಟಿ ಆದ್ಮೇಲೆ ಈ ಏನು ಕಳೆ ತೆಗೆಯೋದೆಲ್ಲ ಇದೆಯಲ್ಲ, ಈ ಕಳೆ ತೆಗೆಯೋದನ್ನ ನಾವೇ ಮಾಡ್ಕೊಬಹುದು. ಒಂದು ಸರ್ಟನ್ ಪೀರಿಯಡ್ ಆದ್ಮೇಲೆ ಡೈಲಿ 4-4 ರೋ ತಕೊಂಡು ಹೋಗ್ತಾ ಹೋದ್ರೆ 3 ದಿನದಲ್ಲಿ 1 ಎಕರೆ ಕಳೆ ಖಾಲಿಯಾಗಿರುತ್ತೆ. ನಮ್ಮಲ್ಲಿ ಅದು ಮಾಡ್ತಾ ಇಲ್ಲ, ನಮ್ಮಲ್ಲಿ ಅವರು ವರ್ಕಿಗೆ ಇಳಿತಾ ಇಲ್ಲ. ನನಗೆ ತಿಂಗಳಿಗೆ ಬರೋದು 10,000 ರೂಪಾಯಿ, ದಿನಕ್ಕೆ 300 ರೂಪಾಯಿ ಅಂತ ಲೆಕ್ಕ ಇಟ್ಕೊಂಡ್ರೆ ನಾನು ಖರ್ಚು ಮಾಡೋದು 350 ರೂಪಾಯಿ ಆದ್ರೆ ನನಗೆ ಎಲ್ಲಿಂದ ಲಾಭ ಬರುತ್ತೆ? ದುಂದು ವೆಚ್ಚ ಮಾಡಬಾರ್ದಾಗತ್ತೆ. ಕೆಲವೊಂದು ಕೆಲಸಗಳು ನಮ್ಮ ಕೈಲೇ ಮಾಡ್ಕೊಬಹುದು, ಅದನ್ನೆಲ್ಲ ನಾವೇ ಮಾಡಿದಾಗ ನಮಗೆ 100% ಲಾಭ ಇದೆ. ಭತ್ತದಲ್ಲಿ 1 ಎಕರೆಗೆ 18-20 ಸಾವಿರ ರೂಪಾಯಿ ತಂಗನು ಲಾಭ ಇದೆ. ಈಗ್ಲೂ ಅದನ್ನ ನೀವು ಪಡಿತಾ ಇದ್ದೀರಿ? ಈಗಾಗಲೇ ನಾನು ಪಡಿತಾ ಇದ್ದೀನಿ. ಟಿಲ್ಲರ್ನ ತಗೊಂಡ್ಬರ್ತೀವಿ, ಟಿಲ್ಲರ್ಗೆ ಬಾಡಿಗೆ ಕೊಟ್ಟು ಟಿಲ್ಲರ್ ತಗೊಂಡ್ಬಂದು ಟಿಲ್ಲರ್ನ ನಾನೇ ಹೊಡಿತೀನಿ. ಅದಾದ್ಮೇಲೆ ನಟ್ಟಿಲಿ 3 ಜನ ಆಳನ್ನಿಟ್ಟು ಇನ್ನೊಬ್ಬನಾಗಿ ನಾನೇ ವರ್ಕ್ ಮಾಡ್ತೀನಿ. ಅಲ್ಲಿ ಒಂದಾಳಿನ ಕೆಲಸ ಉಳಿತು, ನಾನು ನಿಂತ್ಕೊಳ್ಳೋ ಬದಲು ಬಗ್ಗೆ ಕೆಲಸ ಮಾಡಿದೆ. 4ನೇದು ಕಳೆ ತೆಗೆಯೋದಕ್ಕೆ ಸಣ್ಣ ಪುಟ್ಟ ಯಂತ್ರಗಳಿದಾವೆ, ಸೈಕಲ್ ರೋಟರು, ವೀಲ್ ರೋಟರು ಅಂತ, ಅದನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಹೋಗದಿದ್ದನ್ನ ನಾವೇ ತೆಗಿತೀವಿ. ಡೈಲಿ ವರ್ಕ್ ಮಾಡಿದಾಗ ನನಗೆ ಅದರಲ್ಲಿ ಲಾಭ ಸಿಕ್ಕೇ ಸಿಗತ್ತೆ, ನನಗೆ ಸಿಗ್ತಾ ಇದೆ. ಆಮೇಲೆ ನೀವು ವೃತ್ತಿಯಿಂದ ಈಗ ಕೃಷಿಯನ್ನ ನಿಮ್ಮ ಪೂರ್ಣಾವಧಿ ಕೆಲಸವಾಗಿ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ, ಅದರಲ್ಲಿ ನೀವು ಯಶಸ್ವಿನೂ ಆಗಿದ್ದೀರಿ. ಹೌದು. ಮತ್ತೆ ನಿಮ್ಮ ಯಶಸ್ಸು ಹೇಗ್ ಬರ್ತಾ ಇದೆ ಮತ್ತು ನಿಮ್ಮ ಒಂದು ಯೋಜನೆಗಳು ಏನೇನು ಇದನ್ನೆಲ್ಲ ಹೇಳಿದ್ರಿ ನೀವು ಈಗಾಗಲೇ. ಇದು ನಿಮ್ಮ ವೃತ್ತಿ ಆಯ್ತು, ಪ್ರವೃತ್ತಿಯಿಂದ ನೀವೇನೇನ್ ಮಾಡ್ತಾ ಇದ್ದೀರಿ? ಈಗ ಪ್ರವೃತ್ತಿಯಿಂದ ನೀವು ಬೇರೆ, ಈಗ ನೀವು ಸಾಕಷ್ಟು ಇದರಲ್ಲಿ ನಿಮ್ಗೆ ಸ್ಪೇರ್ ಟೈಮ್ ಇರುತ್ತೆ ಅಂತ ಹೇಳಿದಿರಿ, ಅದನ್ನೆಲ್ಲ ಹ್ಯಾಕ್ ಕಳೀತೀರಿ ನೀವು? ಸರ್, ನಾನು ಚಾರಣಗಳಿಗೆ ಹೋಗ್ತೇನೆ, ಆಮೇಲೆ ಸಾಹಸ ಕ್ರೀಡೆಗಳು, ಅಡ್ವೆಂಚರ್ ಸ್ಪೋರ್ಟ್ಸ್, ಕಯಾಕಿಂಗ್ ಅಂತ ಇದೆ ಅಂದ್ರೆ ದೋಣಿ, ತೊಗಲು ದೋಣಿಗಳು ಬರ್ತವೆ, ಅದರಲ್ಲಿ ರಿವರ್ ರನ್ನಿಂಗ್ ಅಂತ ಮಾಡ್ತೀವಿ. ಈಗ ನಾಡ್ದು ಜುಲೈ ಅಥವಾ ಆಗಸ್ಟ್ ಅಲ್ಲಿ ಮಾಡ್ತೀವಿ ನಾವು ಅದನ್ನ. ಈ ಹುಟ್ಟೋ ಜಾಗದಿಂದ ಹಿಡಿದು ಅದು ಎಂಡ್ ಆಗೋ ಜಾಗ ತಂಗನೂ ನದಿಲೇ ಹೋಗುವಂತದ್ದು, ತುಂಬಿ ಹರಿತಿರೋಂತ ನದಿಲಿ ಮಳೆಗಾಲದಲ್ಲಿ. ಇದಕ್ಕೆ ನಿಮ್ಗೆ ಎಲ್ಲ ಜೊತೆಗೆ ಇನ್ಯಾರು ಇರ್ತಾರೆ? ಜೊತೆಗೆ ನಮ್ಮ ಸ್ನೇಹಿತರಾದಂತ ಕಿರಣ್ ಕುಮಾರ್ ಅಂತ ಇದಾರೆ, ಅವರು ಒಂದು ದೋಣಿನಲ್ಲಿ, ನೀವು ಒಂದು ದೋಣಿಯಲ್ಲಿ, ಅವರೊಂದು ಕಯಾಕ್, ನೀವು ಒಂದು ಕಯಾಕ್ ನಲ್ಲಿ ಕೂತ್ಕೊಂಡು ನದಿನಲ್ಲಿ ಬರುವಂತದ್ದು, ನದಿನಲ್ಲಿ ಬರುವಂತದ್ದು. ಈ ತರದ್ದು ಒಂದು ಕ್ರೀಡೆನಲ್ಲಿ ನೀವು ತೊಡ್ಕೊಂಡಿದ್ದೀವಿ. ಸರಿ, ಆದ್ರೆ ನೀವು ಈ ರೀತಿಯ ಕ್ರೀಡೆಗಳಿಗೆ ನೀವು ಹೋಗುವಾಗಾದ್ರೆ ಕೃಷಿ ಇದನ್ನೆಲ್ಲ ಯಾರು ನೋಡ್ಕೊತಾ ಇರ್ತಾರೆ? ನಾನು ಮಾಡ್ಬೇಕಾದ್ರೆ ನನಗೆ ಹೆಲ್ಪರ್ ಅಂತ ಇರ್ತಾರಲ್ಲ, ಅವ್ರು ಇದನ್ನ ನೋಡ್ಕೊಂತಾರೆ. ಸೂಪರ್ವೈಸರ್ ನಮ್ಮ ತಂದೆ ತಾಯಿಯರು ಇರ್ತಾರೆ ಅಲ್ಲಿ, ಹಾಗಾಗಿ ನಮ್ಮ ತಂದೆ ಹೋಗಿ ಬರ್ತಾರೆ ಡೈಲಿ. ನಮ್ಮ ತಂದೆಯಿಂದ ನನಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಅವ್ರು ಡೈಲಿ ಬರ್ತಾರೆ, ಅವ್ರೇನು ಕೆಲಸ ಮಾಡಕ್ ಆಗಲ್ಲ, ಅವ್ರು ಸುಮ್ನೆ ಕೂತ್ಕೊಂಡಿರ್ತಾರೆ. ಬಟ್ ನಮ್ಮ ಹೆಲ್ಪರ್ ಅದನ್ನೆಲ್ಲ ನೋಡ್ಕೊಂತಾರೆ, ಮೇಲುಸ್ತುವಾರಿ ತಂದೆಯವರು ನೋಡ್ಕೊಂತಿರ್ತಾರೆ. ಅಷ್ಟು ಮಟ್ಟಿಗೆ ನೀವು ಈ ಬೇರೆ ನಿಮ್ಮ ಪ್ರವೃತ್ತಿ ಮೇಲೂ ನೀವು ಗಮನ ಹರಿಸಬಹುದು ಸರ್. ನೀವು ಇದನ್ನ ಹೇಳಿ ನನಗೆ, ನಿಮ್ಮ ಒಂದು ಈ ಕಯಾಕಿಂಗ್ ಕ್ರೀಡೆ ಅಂದ್ರೆ ತೊಗಲು ದೋಣಿ ಅಂತ ಹೇಳಿದ್ರಿ ನೀವು, ಈ ತೊಗಲು ದೋಣಿ ಅಂತಂದ್ರೆ ಈ ಸಣ್ಣ ದೋಣಿ, ಇದು ಸಣ್ಣ ದೋಣಿ, ಒಬ್ಬರೇ ಕೂರೋ ಅಂತ, ಸ್ವಲ್ಪ ಉದ್ದವಾಗಿ ಇರ್ತದೆ, ಎರಡು ಕಡೆಗೂ ಹುಟ್ಟು ಹಾಕಿ ನಡೆಸುವಂತದ್ದು. ಹೌದು ಸರ್. ಇದನ್ನ ನೀವು ನದಿನಲ್ಲಿ ಹೋಗುವಂತದ್ದು ಇದ್ರೆ? ಹೌದು ಸರ್. ಯಾವ ನದಿನಲ್ಲಿ ಮಾಡ್ತಾ ಇದೀರಿ ಈಗ ಇದನ್ನ? ಈಗ ಭದ್ರಾ ನದಿಲಿ ಮಾಡ್ಬೇಕು ಅಂತ ಇದೀವಿ ಸರ್ ನಾವು. ಲಾಸ್ಟ್ ಮೂಮೆಂಟ್ ಚೇಂಜಸ್ ಆಗೋ ಚಾನ್ಸಸ್ ಇದೆ. ನೀರ ಹರಿವು ಯಾವಾಗ ಜಾಸ್ತಿ ಇರತ್ತೆ ಅಂತ ನೋಡ್ಬಿಟ್ಟು ಅದ್ ಜಾಸ್ತಿ ಇದ್ದಾಗ ನಾವು ಹೋಗೋದು ಸರ್. ಈಗಾಗಲೇ ಮಾಡಿದೀರಾ ಇದನ್ನ ಎಲ್ಲಾದ್ರ? ಇದ್ರ ಹಿಂದೆ ಒಂದ್ಸತಿ ಮಾಡಿದ್ವಿ, ಸಣ್ಣದಾಗಿ ಮಾಡಿದ್ವಿ ಅಷ್ಟೇ, ಆದ್ರೆ ಇಷ್ಟು ದೂರ ಮಾಡಿರ್ಲಿಲ್ಲ, ತುಂಬಾ ಲಾಂಗ್ ಆಗಿ ಮಾಡಿರ್ಲಿಲ್ಲ. ಇದು ತುಂಬಾ ಲಾಂಗ್ ಸರ್, 147 kilometers, 187 kilometers ಸರ್. ಒಂದು ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಪ್ರಾಣಾಪಾಯವೂ ಇರುವಂತಹ ಕ್ರೀಡೆ ಅಲ್ವಾ ಇದು? ನದಿನಲ್ಲಿ ಅದು ತುಂಬಾ ಹರಿತಿರೋ ನದಿನಲ್ಲಿ, ತುಂಬಾ ರಿಸ್ಕ್ ಇದೆ ಸರ್. ಹೇಗೆ ಅಂದ್ರೆ ದೋಣಿ ಮಗಚ್ಕೊಂಡು ಅಕಸ್ಮಾತ್ ಕೆಳಗಡೆ ಬಂಡೆ ಇದ್ದು ಬಂಡೆಗೆ ಹೊಡೆತ ಬೀಳೋ ಚಾನ್ಸಸ್ ಇದೆ. ಆಮೇಲೆ ಕೆಲವೊಂದು ಜಾಗದಲ್ಲಿ ನದಿ ತುಂಬಾ ಕಿರಿದಾಗಿ ಹರಿಯತ್ತೆ, ಆ ಜಾಗಗಳಲ್ಲಿ ನೀರಿನ ಸೆಳವು, ನಾವು ರಭಸ ಜಾಸ್ತಿ ಇರತ್ತೆ, ನಮ್ಮ ದೋಣಿ ನಮ್ ಕೈ ತಪ್ಪಿ ನಾವು ನೀರಿಗೆ ಬಿದ್ದು ನೀರಿನ ಹರಿವಿನಲ್ಲಿ ನಾವು ಹೋಗಿ ಬೇರೆ ಕಡೆ ಹೊಡ್ಕೊಳ್ಳೋ ಚಾನ್ಸಸ್ ಇದೆ. ಆಮೇಲೆ ಎಲ್ಲರಿಗೂ ಗೊತ್ತಿರಬಹುದು, ಭದ್ರಾ ನದಿಲಿ ಮೊಸಳೆಗಳ ಕಾಟ ಜಾಸ್ತಿ ಇದೆ. ಹೌದು. ಸೊ ಅದು ಒಂದು ಪ್ರಾಬ್ಲಮ್ ಇದೆ, ಅದಕ್ಕೆಲ್ಲ ನಾವು ಸ್ವಲ್ಪ ನೋಡ್ತಾ ಇದೀವಿ ಹೇಗೆ ಏನು ಅಂತೆಲ್ಲ ಹೇಳಿ ಅದ್ರ ಬಗ್ಗೆ ಸ್ಟಡಿ ಮಾಡಿದೀವಿ. ಈ ಕಯಾಕ್ಗಳು ಅಂದ್ರೆ ನೀವು ಹೇಳಿದ್ರೆ ತೊಗಲು ದೋಣಿ ಅಂತ, ಇದು ಎಲ್ಲಿ ಸಿಗ್ತದೆ, ಎಷ್ಟು ಬೀಳ್ಬೋದು ಇದಕ್ಕೆ? ಇದು ಒಂದು ಕಯಾಕಿಗೆ 1 lakh rupees ತನಕ ಬೀಳತ್ತೆ ಸರ್. ಅದು ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಕಯಾಕ್, ಅದಕ್ಕೆ ಹುಟ್ಟಿಗೆ ಪ್ಯಾಡಲ್ ಅಂತಾರೆ, ಆಮೇಲೆ ಕಯಾಕಿಗೆ ನಮ್ಮ ಬಾಡಿ ಕಯಾಕ್ ಒಳಗೆ ಕೂತಾಗ ನೀರು ಒಳಗಡೆ ಹೋಗದರೆ ಮುಚ್ಕೊಳ್ಳೋದಕ್ಕೆ ಸ್ಪ್ರೇಸ್ಕರ್ಟ್ ಅಂತಾರೆ, ಇವೆಲ್ಲ ಹೆಲ್ಮೆಟ್ ಇವೆಲ್ಲ ಸೇರಿಸಿ 120,000-25,000 rupees ಆಗುತ್ತೆ. ಈ 1 lakh rupees ಕೊಟ್ಟು ನೀವು ಅದೆಲ್ಲ ತಗೊಂಡ್ಬಿಟ್ಟಿದ್ದೀರಿ? ಎಲ್ಲ ಇದೆ ಸರ್ ನಮ್ಮ ಹತ್ರ ಐಟಮ್. ಅಂದ್ರೆ ಸಾಕಷ್ಟು ವೆಚ್ಚವೂ ಹೌದು ಇದರಲ್ಲಿ? ವೆಚ್ಚವೂ ಇದೆ, ಆದ್ರೆ ಇವೆಲ್ಲ ಒನ್ ಟೈಮ್ ಅಷ್ಟೇ, ಆಮೇಲೆ ಕಮ್ಮಿ ಆಗ್ತಾ ಬರುತ್ತೆ. ಇವಾಗ ನಾವು ಇಲ್ಲಿಂದ ಆ ತೊಗಲು ದೋಣಿಗಳನ್ನ ಹಾಕೊಂಡು ಸ್ಪಾಟಿಗೆ ಹೋಗೋದು, ಅಲ್ಲಿ ಕಾರ್ ನಿಲ್ಸೋದು, ಕಾರ್ ನಮ್ಮ ಹಿಂದೆ ಬೇರೆ ಕಡೆ ಬರಬೇಕದು, ಈ ರೀತಿ ಅದರಲ್ಲಿ ವೆಚ್ಚನೂ ಇದೆ. ಹೌದು ಸರ್. ಆದ್ರೆ ನೀವು ಈ ಕ್ರೀಡೆನಲ್ಲಿ ತೊಡಗಿದ್ದೀರಿ? ತೊಡಗಿದೀವಿ. ಸರಿ. ಜೊತೆಗೆ ನಿಮ್ಗೆ ಮತ್ತೆ ಬೇರೆ ಯಾವ ರೀತಿದು ಹೇಳಿದ್ರಿ ಈಗ? ಚಾರಣದ್ದು ಸರ್, ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಅಂತ ಒಂದು ಚಾರಣ ಕ್ಲಬ್ ಇದೆ ಸರ್, ಇಂಟರ್ನ್ಯಾಷನಲ್ ಕ್ಲಬ್ ಅದು, ಈ ರೋಟರಿ ಇದೇ ತರ ಒಂದು ಸಂಸ್ಥೆ ಅದು, ಆ ಸಂಸ್ಥೆಯಲ್ಲಿ ನಾವು ಮೆಂಬರ್ ಆಗಿದ್ದೀವಿ, ಅದರಿಂದ ನಾವು ಚಾರಣಕ್ಕೆಲ್ಲ ಹೋಗ್ತಿರ್ತೀವಿ. ಈಗ ಏನು ಮಾನ್ಸೂನ್ ಟ್ರೆಕ್ಕಿಂಗ್ ಅಂತ ಹೇಳ್ತಾರೆ, ಮಳೆಯಲ್ಲಿ ನಿಂತ್ಕೊಂಡು ಹೋಗುವಂತದ್ದು, ಮಳೆಯಲ್ಲಿ ಕೆಲವೊಂದು ಜಾಗಗಳಿಗೆ ಹೋಗುವಂತದ್ದು ಮಳೆಗಾಲದಲ್ಲಿ, ಕೆಲವೊಂದು ಜಾಗ ಬೇಸಿಗೆಯಲ್ಲಿ ಹೋಗುವಂತದ್ದು ಸಮ್ಮರ್ ಟ್ರೆಕ್ಕಿಂಗ್, ಈ ತರದೆಲ್ಲ ಇರತ್ತೆ, ಅದಕ್ಕೆಲ್ಲ ಹೋಗ್ತಿರ್ತೀವಿ. ಭದ್ರಾವತಿಲೇ ಅದನ್ನ ನಾವು ಸದ್ಯದಲ್ಲೇ ಓಪನ್ ಮಾಡ್ತಾ ಇದೀವಿ ಈ ತಿಂಗಳ ಒಳಗೆ. ಯಾಕೆ ನಮ್ಮ ಭದ್ರಾವತಿಲಿ ಯಾಕೆ ಒಂದು ಇರಬಾರ್ದು ಆ ಒಂದು ಸಂಸ್ಥೆ, ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಅಂತ, ಅದನ್ನ ಇಲ್ಲೇ ಮಾಡ್ಬೇಕು, YHI ಅಂತ ಇಲ್ಲೇ ಭದ್ರಾವತಿಲಿ ಮಾಡ್ಬೇಕು. ಇನ್ನು ಹೆಚ್ಚಿನ ಜನಕ್ಕೆ ಇದರಲ್ಲಿ ಆಸಕ್ತಿ ಮೂಡಿಸ್ಬೇಕು. ಹೌದು, ಇದರೊಳಗೆ ಟ್ರೆಕ್ಕಿಂಗ್ ಅಂದ್ರೆ ಆಕ್ಚುಲಿ ನಾವೀಗ ಬ್ಯಾಂಗ್ಳೂರ್ ಮತ್ತು ಬೇರೆ ಕಡೆಗಳಲ್ಲಿ ಒಬ್ಬರಿಗೆ 3,000 ರೂಪಾಯಿ, 2,500, 3,000 ರೂಪಾಯಿ ಮೇಲೇನೆ ರೇಟ್ಗಳಿದ್ದಾವೆ. ನಮ್ಮ ಯೂತ್ ಹಾಸ್ಟೆಲ್ ಕ್ಲಬ್ ಅಲ್ಲಿ ಏನಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯನು ತನ್ನ ಒಂದು ಆಸಕ್ತಿಗಳನ್ನ ಸಣ್ಣ ಪುಟ್ಟ ಖರ್ಚಿನಲ್ಲಿ ಅವನು ಆಸಕ್ತಿಗಳಲ್ಲಿ ತೊಡಗಿಸ್ಕೊಂಬೋದು ಅವನನ್ನ. ಅದಕ್ಕೋಸ್ಕರ ಇದು ಹೆಲ್ಪ್ ಮಾಡತ್ತೆ. 3,000 ರೂಪಾಯಿ ಖರ್ಚಾಗುವ ಜಾಗದಲ್ಲಿ ಇವರಿಗೆ ಪರ್ ಹೆಡ್ ಒಂದು 500 ರೂಪಾಯಿ ಬೀಳೋ ಚಾನ್ಸಸ್ ಇರುತ್ತೆ. ಇದು ಮಿಡಲ್ ಕ್ಲಾಸ್ ಮತ್ತು ಹೈ ಕ್ಲಾಸ್ ಇವರಿಬ್ರು ಕಾನ್ಸಂಟ್ರೇಟ್ ಮಾಡಿದೆ. ಕೆಲವೊಬ್ರು ಒಬ್ಬೊಬ್ರೆ ಇರ್ತಾರೆ, ಇಬ್ಬಿಬ್ರು ಇರ್ತಾರೆ, ಇಬ್ಬಿಬ್ರು ಅಲ್ಲಿ ತನಕ ಏನು ಹೋಗೋದು ಅಂತಿರತ್ತೆ. ಅವ್ರುಗಳು ನಮ್ಮ ಜೊತೆ ಸೇರಿದಾಗ ಅವರಿಗೆ ಒಂದು ಗ್ರೂಪ್ ಸಿಗತ್ತೆ, ಗುಂಪಿನಲ್ಲಿ ಯಾವತ್ತು ಶಕ್ತಿ ಇದ್ದೇ ಇದೆ. ಹಾಗಾಗಿ ಅವರು ನಮ್ಮ ಜೊತೆ ಸೇರಿದಾಗ ಅವರಿಗೆ ಒಂದು ಚಾನಲ್ ಸಿಗತ್ತೆ, ಅವರ ಒಂದು ಸೆಲ್ಫ್ ತೊಡಗಿಸ್ಕೊಳ್ಳಿಕ್ಕೆ ಅವರಿಗೆ ಅನುಕೂಲ ಆಗತ್ತೆ. ಇದೊಂದು ಸ್ಟೇಜ್ ಇದ್ದ ಹಾಗೆ, ಆ ಸ್ಟೇಜ್ ಭದ್ರಾವತಿಯಲ್ಲಿ ಈಗ ಸದ್ಯದಲ್ಲೇ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ನಾವು ಮತ್ತೆ ನಮ್ಮ ಸ್ನೇಹಿತರಾದಂತ ಕಿರಣ್ ಕುಮಾರ್ ಅಂತ, ಅವರು ಇಬ್ರು ಸೇರಿ ಇದನ್ನ ಮಾಡಬೇಕು ಅಂತ ಸದ್ಯದ ನಿಮ್ಮ ಯೋಜನೆ. ಹೌದು ಸರ್. ಆಯ್ತು ಕಾರ್ತಿಕ್ ಅವರೇ, ನಿಮಗೆ ನಿಮ್ಮ ಈ ಯೋಜನೆಯಲ್ಲಿ ಸಫಲತೆ ಸಿಗ್ಲಿ, ನಾವು ಆವಾಗ ಮತ್ತೊಮ್ಮೆ ಮಾತಾಡುವಂತಾಗ್ಲಿ ಅಂತ ನಾನು ಆಶಿಸ್ತೀನಿ. ಮತ್ತೆ ನೀವು ಇದುವರೆಗೂ ಸಾಕಷ್ಟು ಒಳ್ಳೊಳ್ಳೆ ವಿಷಯ ಹೇಳಿದ್ರಿ. ಆದ್ರೆ ಮುಖ್ಯವಾಗಿ ನಾನು ಗಮನಿಸ್ತಾ ಇರೋದೇನು ಅಂದ್ರೆ, ನಿಮ್ಮ ಒಂದು ಮಾನಸಿಕವಾಗಿನೇ ನೀವು ಸ್ವಲ್ಪ ಈ ಸಾಹಸಗಳ ಕಡೆಗೆ ತಿರುಗಿರೋ ವ್ಯಕ್ತಿ ಅಂತ ಅನ್ಸುತ್ತೆ. ಹೌದು ಸರ್. ನೀವು ಬದುಕಲಿಕ್ಕೂ ಸಹ ಕೃಷಿನಲ್ಲಿ ಯಾಕೆ ಮಾಡಬಾರ್ದು, ನಾನು ನನ್ನ ಶ್ರಮವನ್ನು ಹಾಕ್ತೀನಿ, ನಾನು ಬದುಕ್ತೀನಿ ಅನ್ನುವಂತ ಒಂದು ಧೋರಣೆಯನ್ನು ಇಟ್ಕೊಂಡಿದ್ದೀರಿ. ಹೌದು ಸರ್. ಅದೇ ರೀತಿ ನೀವು ಪ್ರವೃತ್ತಿಯಿಂದಲೂ ಸಹ ಈ ಕಯಾಕಿಂಗ್ ಕ್ರೀಡೆ, ಈಗ ನೀವು ಹೇಳಿ, ಆಮೇಲೆ ನಾನು ಹೊಡೆತ ಬಿದ್ದಂತ ಪ್ರಾಣಿಗಳು, ಹೊಡೆತ ಬಿದ್ದಂತ ಹಾವುಗಳು, ಪಕ್ಷಿಗಳು, ಇದನ್ನು ಕೂಡ ಕೆಲವೊಬ್ರು ಫೋನ್ ಮಾಡ್ತಾರೆ, ಹದ್ದಿ ಹೊಡೆತ ಬಿದ್ದಿದೆ ಹೇಳ್ತಿಲ್ಲ, ಅದನ್ನೆಲ್ಲ ರಿಹಾಬಿಲಿಟೇಟ್ ಮಾಡ್ತೀವಿ. ರಿಹಾಬಿಲಿಟೇಟ್ ಅಂದ್ರೆ ಅದನ್ನ ಮೆಡಿಕೇಶನ್ ಮಾಡಿ ಉಪಚಾರ ಮಾಡಿ ಇದು ಮಾಡುವಂತದ್ದು, ಅದನ್ನ ಮತ್ತೆ ಪುನಃ ಅವು ಹಾರೋಗ್ಲಿಕ್ಕೆ, ಪುನಃ ಹಾರಕ್ಕೆ, ಅದರ ಒಂದು ನೇಚರ್ ಗೆ ವಾಪಸ್ ಬರಕ್ಕೆ ಏನ್ ಬೇಕೋ ಅದನ್ನ ನಾವು ಮಾಡ್ತೀವಿ. ಅಲ್ಲಿಗೆ ನನ್ನ ಊಹೆ ಸರಿಯಾಯ್ತು, ನೀವು ಈ ರೀತಿಯ ಸಾಹಸಗಳಲ್ಲಿ ಬದುಕಲಿಕ್ಕೆ ಇಷ್ಟಪಡುವಂತವ್ರು. ಹೌದು ಸರ್. ನಿಮ್ ಚಾರಣವೂ ಸಹ ಅದನ್ನೇ ಹೇಳ್ತಾ ಇದೆ. ಹೌದು ಸರ್. ಒಳ್ಳೇದು ಕಾರ್ತಿಕ್ ಅವರೇ, ಇಷ್ಟೆಲ್ಲ ಉತ್ತಮವಾದ ವಿಷಯಗಳನ್ನ ನೀವು ಇವತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಅನೇಕ ಯುವಕರು ನಿಮ್ಮಿಂದ ಸ್ಫೂರ್ತಿ ಪಡೆದು ಇದನ್ನೆಲ್ಲ ಉಪಯೋಗಿಸ್ಕೋತಾರೆ ಅನ್ನುವಂತ ಆಶಯ ನಮ್ದು. ಬಂದು ಇದನ್ನೆಲ್ಲ ಹೇಳಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಯುವವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವ ಉದ್ಯೋಗದಲ್ಲಿ ತೊಡಗಿರುವ ಕಾರ್ತಿಕ್ ಜಿ ಕೆದಲಯ್ಯ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಎಲ್ ರಮೇಶ್ ಪ್ರಸಾದ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು. ಪ್ರಕಟಣೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವೋದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕು. ಇಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗಾಗಿ ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ನಿರುದ್ಯೋಗಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-45 ವರ್ಷ ವಯೋಮಿತಿಯೊಳಗಿರಬೇಕು, ಬಿಪಿಎಲ್ ಕಾರ್ಡ್ ಹೊಂದಿರಬೇಕು ಮತ್ತು 8ನೇ ತರಗತಿ ಉತ್ತೀರ್ಣರಾಗಿರಬೇಕು. ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವ ಉದ್ಯೋಗವನ್ನು ಪ್ರಾರಂಭ ಮಾಡುವವರು ಆಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಈ ತರಬೇತಿ ಅವಧಿ 30 ದಿನಗಳು. ತರಬೇತಿಯು ದಿನಾಂಕ 2/11/2022 ಪ್ರಾರಂಭವಾಗಲಿದ್ದು, ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು, ಶಿವಮೊಗ್ಗ ತಾಲೂಕು ಇವರನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8660062683. ತರಬೇತಿಯ ಅವಧಿ 30 ದಿನಗಳು. ತರಬೇತಿ ದಿನಾಂಕ 2/11/2022 ಪ್ರಾರಂಭವಾಗಲಿದೆ. ಸಂಪರ್ಕಿಸಬೇಕಾದ ವಿಳಾಸ ಇನ್ನೊಮ್ಮೆ, ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು, ಶಿವಮೊಗ್ಗ ತಾಲೂಕು. ಮೊಬೈಲ್ ಸಂಖ್ಯೆ 8660062683. ಪ್ರಕಟಣೆ ಕೇಳಿದಿರಿ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ವಿಶ್ವ ಮಾನವ ಸಂದೇಶ ಸಾರಿದ ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ದೇಶದ ಬಗ್ಗೆ ಮಮತೆಯಿಂದ ಮಿಡಿದ ಸಾಲುಗಳಿವು. ವೈರ ಮತ್ಸರಗಳು ನಮ್ಮ ನಾವದಡಕು ಮುಟ್ಟಿಸಲಾರವು. ಸಹನೆ, ಶಾಂತಿ, ಭ್ರಾತೃತ್ವ ಭಾವನೆಗಳು ಬೆಳಕು ನೀಡುವ ದೀವಿಕೆಗಳು. ಭಾರತ ಶಾಂತಿ ಸಮತೆಗಳ ನಾಡು. ಆಂತರಿಕ ಬಾಹ್ಯ ಬೆದರಿಕೆಗಳಿಗೆ ಎಡೆ ನೀಡದ ಬದುಕು ನಮ್ಮದಾಗಲಿ. ಆಕಾಶವಾಣಿ ಭದ್ರಾವತಿ